ಒಂದು ಮೂರು ವರ್ಷಕ್ಕ ಆರು ವರ್ಷಕ್ಕ ವ್ಯತ್ಯಾಸ ಇರ್ತದೆ. ಬ್ರಹ್ಮನ ಒಂದು ಸೆಕೆಂಡ್ ಅಂದ್ರೆ ನಮ್ಮ ಒಂದು ಲಕ್ಷ ವರ್ಷ ಅಷ್ಟೇ. ಅದನ್ನ ಒಂದು ಸೆಕೆಂಡ್ ಒಂದು ಲಕ್ಷ ವರ್ಷ ಅಂದ್ರೆ ಮೂರು ವರ್ಷಕ್ಕೆ ಎಷ್ಟಾಗುತ್ತೆ ಲೆಕ್ಕ ಹಾಕಿದ್ರೆ ಅಷ್ಟೇ ಅನ್ಸಬಹುದು. ಮೂರು ನಿಮಿಷ ಒಂದು ಒಂದು ಸೆಕೆಂಡ್ ಅಂದ್ರೆ ಒಂದು ಲಕ್ಷ, ಒಂದು ನಿಮಿಷ ಅಂದ್ರೆ ಅರವತ್ತು ಲಕ್ಷ ವರ್ಷ ಅರವತ್ತು ಲಕ್ಷ ವರ್ಷ ಆದಾಗ ಪ್ರಪಂಚಕ್ಕೆ ಹೀಗೆ ಲೆಕ್ಕ ಅಂತ ಅಂದ್ರೆ ಚತುರ್ಮುಖನಿಗೆ ಈ ಲೆಕ್ಕ ಮಾಡ್ತ 432 ಕೋಟಿ ವರ್ಷ ಅಂದ್ರೆ ನಾಲ್ಕು ಯುಗಗಳು 1000 ಬಾರಿ ಒಂದು ಪ್ರದಕ್ಷಿಣೆ ಬರುವಾಗ ಚೇತನ ಯುಗ ಸಹಸ್ರ. ನಾಲ್ಕು ಯುಗಗಳು ಒಂದು ರೊಟೇಟ್ ಒಮ್ಮೆ ರೊಟೇಟ್ ಆದಾಗ 43,20,000 ವರ್ಷ ಆಗುತ್ತೆ. ಅದು 1000 ಬಾರಿ ರೊಟೇಟ್ ಆದಾಗ 432 ಕೋಟಿ ವರ್ಷ ಆಗುತ್ತೆ. 432 ಕೋಟಿ ವರ್ಷ ಅಂದ್ರೆ ಬ್ರಹ್ಮಣಃ ದಿನಂ ಈಕ್ವಲ್ ಟು 12 ಅವರ್ಸ್. 432 ಕೋಟಿ ವರ್ಷ ಅಂದ್ರೆ ನಮ್ಮ 432 ಕೋಟಿ ವರ್ಷ ಅಂದ್ರೆ ಚತುರ್ಮುಖನ 12 ಗಂಟೆಗೆ ಸಮ. ಅದರಿಂದ ಏನಾಯ್ತೀಗ, ಅದರಿಂದ ಅವನ 1 ಗಂಟೆ ಅಂದ್ರೆ ಎಷ್ಟು? 432 ÷ 12 ಅಂದ್ರೆ 36 ಕೋಟಿ ವರ್ಷ. 36 ಕೋಟಿ ವರ್ಷ ಅಂದ್ರೆ ಒಂದು ಗಂಟೆ ಆಯ್ತಷ್ಟು. ಆದ್ರಿಂದ ಅದನ್ನ 60 ರಿಂದ ಭಾಗಿಸಿದ ಅಂದ್ರೆ 60 ಲಕ್ಷ ವರ್ಷ ಅಂದ್ರೆ 1 ನಿಮಿಷ. ಅದರಿಂದ 1 ಲಕ್ಷ ವರ್ಷಕ್ಕೆ 1 ಸೆಕೆಂಡ್. 432 ಕೋಟಿ ವರ್ಷಕ್ಕೆ ಹಗಲು 12 ಗಂಟೆ ಆಯ್ತು. ಮತ್ತೆ 432 ಕೋಟಿ ರಾತ್ರಿ. 864 ಕೋಟಿ ವರ್ಷ ಈ ಪ್ರಪಂಚಕ್ಕೆ ಆಗುವಾಗ ಅಂದ್ರೆ ಈ ಪ್ರಪಂಚ ಒಂದ್ಸರ್ತಿ ನಾಶ ಆಗಿ ಒಂದು ಕಲ್ಪ 432 ಕೋಟಿ ವರ್ಷ ಬದುಕಿ ಮತ್ತೆ ರಾತ್ರಿ ಪ್ರಳಯ 432 ಕೋಟಿ ವರ್ಷ ಆಗುವಾಗ ಅವನ ನಿದ್ರೆಯಲ್ಲಿ ರಾತ್ರಿ ಒಂದು ರಾತ್ರಿ ಕಳೆಯಿತು. 864 ಕೋಟಿ ವರ್ಷ ಆಯ್ತು. ಎರಡನೇ ದಿವಸ ಸೂರ್ಯ ಆಯ್ತು. ಮತ್ತೆ 864 ಕೋಟಿ ವರ್ಷ ಹೀಗೆ 360 ದಿವಸ ಆಗ್ಬೇಕು. ಅಂದ್ರೆ 1 ವರ್ಷ ಆಯ್ತು ಅಂತ 100 ವರ್ಷ ಆಗ್ಬೇಕು. ಅಂದ್ರೆ ಅದು ಎಷ್ಟಾಗುತ್ತೆ? 31,104,000 ಕೋಟಿ ವರ್ಷ ಆಗುತ್ತೆ. ಅಷ್ಟಾದ್ರೂ ಒಂದು ಬದುಕುವುದಷ್ಟು 100ನೇ ವರ್ಷ. ಹೀಗೆ ಅಭೇದಂ ಭಸ್ಮಾಂತಂ ಶರೀರಂ ಅಭೇದ ಅಲ್ಪಂ ತನ್ಮರ್ತ್ಯಂ. ಯಾವುದು ಮರಣಶೀಲವೋ ಯಾವುದು ದೇಹ ನಾಶವಾಗಿ ಭಗವಂತನ ಸೇರಬೇಕು ಅದೆಲ್ಲವೂ ಅಲ್ಪ. ಅದು ಚತುರ್ಮುಖನ ಪರ್ಯಂತ ಸಮಸ್ತ ಜಗತ್ತಿನ ಜೀವಜಾತವು ಈ ಎರಡು ಮಹಾತತ್ವಗಳ ಮುಂದೆ ಅತ್ಯಲ್ಪ. ಕಸ್ಮಿನ್ ಭಗವ ಸಂಪ್ರತಿಷ್ಠಿತ ಆ ಭಗವಂತ ರೂಪ ಪೂರ್ಣವಾದ ಅದು ಎಲ್ಲಿ ನೆಲೆಸಿದೆ? ನೆಲೆ ಯಾವುದು? ದೊಡ್ಡ ಸಂಗತಿ ಇದೆ. ಬರೀ ನಮ್ಮ ದೇಶದ ಅತ್ಯಂತ ದೊಡ್ಡ ರೈತರಲ್ಲ, ಅದು ಇರುವುದು ಜಯನ ಸಂವಾದ ತಗೊಳ್ಳುವಂತ ಆಸೆ ಅವ್ರು ಎಲ್ಲಿರೋದು ಅಂತ. ಹಾಗೆ ಭಗವಂತ ಎಲ್ಲಿ ನೆಲೆ ಅವನು ಯಾವುದನ್ನ ಆಧರಿಸಿ ನಿಂತಿದ್ದಾನೆ? ಕಸ್ಮಿನ್ ಪ್ರತಿಷ್ಠಿತ ಯಾವುದಿರೋದಪ್ಪ? ಎಲ್ಲವೂ ಅವನ ಸೃಷ್ಟಿ. ಅದು ಯಾವುದಿರೋದು? ಅವನು ಸೃಷ್ಟಿ ಮಾಡಿದ್ದ ಸೃಷ್ಟಿ ಮಾಡಿದ್ದರಲ್ಲಿ ಇರುವುದು ಅಂತ ಹೇಳಿದ್ರೆ ಸೃಷ್ಟಿ ಮಾಡೋ ಮುಂಚೆ ಅಂತಿದ್ದಾಗ ಹೇಳ್ತಿದ್ದೀನಿ. ಎಲ್ಲಿರೋದು ಅಂತ ಕೇಳಿದ್ರು. ಸ್ವೇ ಮಹಿಮೆ ಇದಿವಾ ನಮ್ಮ ಹಿಂದೆ ಅವನು ತನ್ನ ಮಹಿಮೆಯಲ್ಲೇ ತಾನಿದ್ದಾನಪ್ಪ. ಇನ್ನು ಯಾವುದನ್ನೋ ಒಂದನ್ನು ಆಶ್ರಯಿಸಿ ಅವನು ಸ್ವತಂತ್ರ. ಅವನು ತನ್ನಲ್ಲಿಯೇ ತಾನು ತನಗೆ ತಾನು ಮಚ್ಚಿನ ಹೊತ್ತು ಇನ್ನೊಬ್ಬರಿಗೆ ಅಲ್ಲ. ಸ್ವತಂತ್ರ ತನಗೆ ತಾನು ಮಚ್ಚಿ ಪರತಂತ್ರ ಅಂದ್ರೆ ಈಸ್ ಸೆಲ್ಫ್ ಡಿಪೆಂಡೆಂಟ್, ನಾಟ್ ಡಿಪೆಂಡೆಂಟ್ ಆನ್ ಸಂಬಡಿ ಎಲ್ಸ್. ಅವನು ಸ್ವತಂತ್ರ. ತನ್ನ ಮಹಿಮೆಯಲ್ಲೇ ತಾನು ಯಜಿವ ನಮ್ಮ ಮಹಿಮೆ ಅವನು ಮಹಿಮೆಯಲ್ಲಿ ಇದ್ದಾನೆ ಅಂತ ಹೇಳಿದ್ರು ತಪ್ಪಂತಾಗುತ್ತಪ್ಪ ನಿಮಗೆ. ಅವನ ಮಹಿಮೆಯಲ್ಲೂ ಇಲ್ಲ. ಯಾಕೆ ಮಹಿಮೆ ಅಂತಂದ್ರೇನೆ ನಿಮಗೆ ತಪ್ಪಬೇಕಾಗತ್ತೆ? ಏನು ಗೋ ಅಶ್ವಮಿಯ ಮಹಿಮ ನಿತ್ಯಾಚಕ್ಷತೆ ಅಸ್ತಿ ಹಿರಣ್ಯಂ ದಾಸಕಾರ್ಯಂ ಕ್ಷೇತ್ರಾಡೆ ಆಯ್ತಾನೆ. ಮಹಿಮೆಯ ಮಹಿಮೆ ಅಂದ್ರೆ ಏನಂದ್ರೆ ನಮ್ಮ ಪ್ರಾಪರ್ಟಿ ಖರ್ಚು ಮಾಡಿಕೊಂಡಂತ ಏನಂದ್ರೆ ಅವನ ಮಹಿಮೆ ಗೊತ್ತಾ? ಅವನಿಗೆ ಗೋ ಅಶ್ವಂ ಎಷ್ಟು ಕುದುರೆ ಎಷ್ಟು ಹಳೆಗಳು ಎಷ್ಟು ಚಿನ್ನ ಎಷ್ಟು ಹಸುಗಳು ಹೊಟ್ಟೆಗೆ ಭಾರಿ ಮಹಿಮೆ ಅವಳು. ಆದರೆ ಮಹಿಮೆ ಅವರು ಆ ಹಸುಗಳಿಂದ ಬಂದ್ಕೊಂಡಿದ್ರು. ಹೀಗೆ ಮಹಿಮೆ ಅಂತಂದ್ರೆ ನಮಗಿಂತ ಭಿನ್ನವಾದ ಯಾವುದೋ ಒಂದು ವಸ್ತು ಅನ್ನುವುದೇ ಲೋಕದಲ್ಲಿ ನಿಮಗೆ ಅರ್ಥ ಆಗೋದು. ಆ ಅರ್ಥದಲ್ಲಿ ಭಗವಂತ ಮಹಿಮೆಯಲ್ಲೂ ಇಲ್ಲ. ಯಾಕೆಂದ್ರೆ ಗೋ ಅಶ್ವಂ ಒಬ್ಬನೇ ಅಲ್ಲ, ಸುಮಾರು ಜನ ಇದ್ದಾರೆ ಈ ಜಾಮರಲ್ಲಿ, ಬಹಳ ಜನ ಇದ್ದಾರೆ. ಇದು ಮಹಿಮೆ, ಇದೇ ಮಹಿಮೆ. ಆದರೆ ಭಗವಂತ ಮಹಿಮೆ ಯಾಕೆಂದ್ರೆ ಮಹಿಮೆ ಅನ್ನೋದು ಅನ್ಯ ಅನ್ಯ ಸಿದ್ಧಪಟ್ಟಿದ ಇದಿವಾನ್ನ ಮಹಿಮನಿ ನಾಹಮೇವಂ ಬ್ರವೀಮಿ. ನಾನು ಹಾಗೆ ಹೇಳೋಲ್ಲಪ್ಪ, ನಾಹಂ ಏವಂ ಬ್ರವೀಮಿ ಬ್ರವೀಮಿ ಯಹೋವಾದ ಏನು ಅನ್ಯ ಅನ್ಯ ಪ್ರತಿಷ್ಠಿತ ಭಗವಂತ ಇನ್ಯಾವುದೋ ಒಂದು ಮಹಿಮೆಯಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ ಅವರು ಪರಾಧೀನ ಆಯ್ತಲ್ಲ ಮತ್ತೆ ಅದನ್ನು. ಆದ್ದರಿಂದ ಭಗವಂತ ಎಲ್ಲಿದ್ದಾರೆ ಅಂದ್ರೆ ಅವರು ತನ್ನ ಸ್ವಂತ ಸಾಮರ್ಥ್ಯದಿಂದ ತಾನೇ ತಾನಾಗಿದ್ದಾರೆ. ಅಥವಾ ಮಹಿಮೆ ಅಂದ್ರೆ ಇನ್ಯಾವನ ಒಂದು ನಿಂತುಕೊಂಡಿದ್ರೆ ಅವ್ರು ಯಾವುದಲ್ಲೂ ಇಲ್ಲ, ಯಾವುದಕ್ಕೋ ಒಂದರಲ್ಲಿ ಇಲ್ಲೋ ಅವನು ಅಪೂರ್ಣ, ಯಾವುದಲ್ಲೂ ಇಲ್ಲ ಅವರು. ಎಲ್ಲಿದ್ದಾನೆ ಮತ್ತೆ ಯಾವುದಲ್ಲೂ ಇಲ್ಲ ಅಂತ ಮತ್ತೆ ಎಲ್ಲಿದ್ದಾನೆ ಅವನು? ಎಲ್ಲಾ ಕಡೆ ಇದ್ದಾನೆ ಆದ್ರೆ ಯಾವುದಲ್ಲೂ ಇಲ್ಲ. ಏನಾಗಿದ್ದಾನೆ? ಸಹೇವಾತಸ್ತಾತ್ ಸಮಶ್ಚಾತ್ ಸಮರಸ್ತಾತ್ ಸದಕ್ಷಿಣದ ಸ ಉತ್ತರತಃ ಸಹೇವೇದಂ ಸರ್ವಮಿತಿ. ಸಹೇವ ಅತಸ್ತಾತ್ ಅವನು ಎಲ್ಲಿದ್ದಾನೆ? ಕೆಳಗು ಅವನೇ ಇರುವುದು. ಕೆಳಗು ಅಂದ್ರೆ ಅವನ ಮೇಲೆ ನಾವಿರೋದ ಅಷ್ಟೇ ಅಲ್ಲ, ಸ ಉಪನಿಷ್ಠಾತ್ ನಿಮ್ಮ ಮೇಲೂ ಅವನೇ ಇರುವುದು. ಆದ್ರೆ ನೀವು ಅವನ ಕೆಳಗು ನೀನಿದ್ದೀವಿ, ಅವನ ಮೇಲೆ ಯಾಕೆಂದ್ರೆ ನಿನ್ನ ಕೆಳಗು ಅವನಿದ್ದಾನೆ, ನಿಮ್ಮ ಮೇಲೂ ಅವನಿದ್ದಾನೆ. ಕೆಳಗು ಇರುವುದವನೇ, ಮೇಲೂ ಇರುವುದವನೇ. ಅಂದರೆ ಸಮಶ್ಚಾತ್ ಸಮರಸ್ತಾತ್ ನಿನ್ನ ಹಿಂದೆ ಇರುವುದವನೇ, ನಿನ್ನ ಮುಂದೆ ಇರುವುದವನೇ. ಸದಕ್ಷಿಣತಃ ಸಮಸ್ ಉತ್ತರತಃ ನಿನ್ನ ಬಲಬದಲ್ಲಿ ಇರುವವನೇ, ನಿನ್ನ ಎಡಬದಲ್ಲಿ ಇರುವವನೇ, ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಕೆಳಗೆ ಎಲ್ಲ ಕಡೆ ಇರುವುದವನೇ. ಯಾಕೆಂದ್ರೆ ಸಹಿ ಆದ್ದರಿಂದ ಎಲ್ಲ ದಿಕ್ಕುಗಳಲ್ಲೂ ತುಂಬಿರುವ ಅವನ ಆದ್ದರಿಂದ ಸಹೇವ ಇದಂ ಸರ್ವ ಇದು ಎಲ್ಲದರ ಒಳಗೂ ತುಂಬಿರುವ ಮತ್ತು ಎಲ್ಲರನ್ನು ನಿರ್ವಹಣೆ ಮಾಡ್ತಕ್ಕ ಸರ್ವವೂ ಯಾರ ಅಧೀನವೋ ಸಹೇವ ಇದಂ ಸರ್ವ ಸಹ ಇದಂ ಎಲ್ಲ ಕಡೆ ಇದು. ಆದ್ದರಿಂದ ಅವನು ಇದಂ ಸಹ ಇದಂ ಇದು ವ್ಯಾಕರಣ ಪ್ರಕಾರದ ಅಭಿಪ್ರಾಯ ಅಲ್ಲ. ಸಹ ಅಯಂ ಹೇಳ್ತಾರೆ, ಸಹ ಇದಂ ಹೇಳ್ತಾರೆ. ಈ ವ್ಯಾಕರಣ ಮುರಿಯೋದೇ ಉಪನಿಷತ್ತಿನ ಉದ್ದೇಶ. ವ್ಯಾಕರಣ ಮುರಿಯೋದ್ರ ಮೂಲಕ ಒಂದು ಹೊಸ ಅಂತ ಹೇಳಿದ್ದಾರೆ. ಏನು ಅವನು ಇದು, ಅವನು ಇವನು ಅಲ್ಲ, ಸಹ ಅಯಂ ಅಲ್ಲ, ಸಹ ಇದಂ ಇದಂ. ಯಾಕೆಂದ್ರೆ ಈ ಲಿಂಗ ಯಾಕೆ ಬೇಕು ಭಗವಂತನಿಗೆ? ಅವನು ಸರ್ವಲಿಂಗ ಅಲ್ಲ, ಅವನು ಪುರುಷರೊಳಗೆ ಪುಲಿಂಗದಲ್ಲಿ ಇರುವವನು, ಸ್ತ್ರೀಯರೊಳಗೆ ಸ್ತ್ರೀಲಿಂಗದಲ್ಲಿರುವವನು. ಪುಲಿಂಗದ ಗುಣಗಳು ಅವನದ್ದು, ಸ್ತ್ರೀಲಿಂಗದಲ್ಲಿ ಇಲ್ಲದ ಗುಣಗಳು ಅವನದ್ದು. ಸ್ತ್ರೀ ಪುಲಿಂಗ ಎರಡಕ್ಕೂ ಸೇರದೆ ಇರತಕ್ಕಂತಹ ಜಡವಸ್ತು ಇದೆ ಪ್ರಪಂಚದಲ್ಲಿ, ಅದರಲ್ಲಿರತಕ್ಕಂತಹ ಕ್ವಾಲಿಟಿ ಅವನದ್ದು. ಆದ್ರಿಂದ ಎಲ್ಲ ಲಿಂಗವೂ ಅವನಿಗೆ ಸಂಬಂಧಪಟ್ಟಂತೆ. ಅಂದ್ರೆ ಭಗವಂತನಲ್ಲಿ ಯಾವುದೇ ಒಂದು ಗರ್ಭಿಸುವ ಎಲ್ಲ ಯಾವುದೋ ಲಿಂಗ ಭಂಗ ಮಾಡುವ ಮೂಲಕ ಅದರಿಂದ ಪುನಃ ಲಿಂಗ ಭಂಗ ಮಾಡಿ ವ್ಯಾಕರಣದ ನಿಯಮವನ್ನು ಭಂಗ ಮಾಡಿ ಭಗವಂತನ ಪೂರ್ಣತ್ವವನ್ನು ಹೇಳ್ತೇವೆ ನಾವು ಅಂತ. ಯಾವ ಲಿಂಗವನ್ನು ಹೇಳಿದ್ರು ಭಗವಂತನ ಇಟ್ಕೊಡುತ್ತೆ. ಯಾಕೆಂದ್ರೆ ಸರ್ವಲಿಂಗ ಸಂಕ್ಷಿಪ್ತ ಅಂದ ಸಹ ಸಹೇವ ಇದಂ ಸರ್ವವಿಧಿ ಅವನೇ ಇದಂ. ಇದಂ ಅಂದ್ರೆ ಇದು, ಇದು ಅಂದ್ರೆ ಅತಿ ಸಾಮೀಪ್ಯ, ಎಲ್ಲಕ್ಕಿಂತ ಆಚೆಗೆ ಇರುವವನು ಯಾರು? ಅವನು ಎಲ್ಲಕ್ಕಿಂತ ಹತ್ತಿರದಲ್ಲಿ ಇದಂ. ಅವನು ಸಹ ಅವನು ಇದಂ. ಇದು ಇದು ಅಂದ್ರೆ ಇದು ಅಂದ್ರೆ ಹತ್ತಿರದಲ್ಲಿ ಇರುವುದು, ದೂರದಲ್ಲಿ ಇರುವುದು ಇದು ಅಂತ ಹೇಳ್ತೇವಾ? ಅಲ್ಲಿ ಅಲ್ಲಿ ಇದೆ ಅಂತ ಹೇಳ್ತೇವೆ. ಇದು ಅಂತ ಹೇಳೋದಿಲ್ಲ, ಇದು ಅಂದ್ರೆ ನಮ್ಮ ಕಣ್ಣಿಂದ ಇರಬೇಕು. ಇದಮಸ್ತು ಸಮೀಪಗತ, ನಮ್ಮ ಹತ್ತಿರದಲ್ಲಿ ಇರುವುದನ್ನು ಇದು ಇದು ಅಂತ ಇದು ಅಂತ ಹಾಕೋಸಿ ಅವ್ರು ಇದು ಅಂತ ನೋಡಿ ಹೇಳಲಿಕ್ಕೆ ಆಗ್ತಿಲ್ಲ. ಇದು ಅಂದ್ರೆ ನಮ್ಮ ಎದುರು ಇರುವಂತದ್ದು, ನಮ್ಮ ಕಣ್ಣಿಂದ ಇರುವುದು. ಎಲ್ಲಕ್ಕಿಂತ ಆಚೆ ಇರುವಂತದ್ದು ಅದು, ಎಲ್ಲಕ್ಕಿಂತ ಹತ್ತಿರದಲ್ಲಿ ಅಂದರೆ ದೂರ ದೂರತರ ಸಹ ಅದೇ ಅಂತಿಮ ಮತ್ತೆ ಹತ್ತಿರ. ಯಾವ ದೂರಕ್ಕಿಂತ ದೂರವೋ ಅದೇ ಹತ್ತಿರಕ್ಕಿಂತ ಹತ್ತಿರ. ಅದನ್ನು ಇದ್ದವು ಅವನೇ, ಅವನೇ ಸಹ ಅವನೇ ಇದ. ಆದ್ರಿಂದ ಯಾಕೆಂದ್ರೆ ಅವನೇ ಸರ್ವ ಸರ್ವ ಗುಣಗುಣತ್ವ, ಎಲ್ಲ ಗುಣಗಳಿಂದ ತುಂಬಿರುವವ, ಎಲ್ಲ ಕಡೆ ತುಂಬಿರುವವ, ಎಲ್ಲವನ್ನು ಸೃಷ್ಟಿ ಮಾಡಿದಂತ ಸರ್ವ. ಸರ್ವಂ ಸಮಾಪ್ನೋಶಿ ತಥೋಸಿ ಸರ್ವ ಇದು ಎಲ್ಲ ಕಡೆ ತುಂಬಿರುತ್ತೆ. ಅದನ್ನ ಎಲ್ಲ ನೀನೇ ಎಲ್ಲ ನೀನೇ ಎಲ್ಲ ನೇರಂತ ಇವಾಗ ಇಲ್ಲದೆ ಬಿಕಾಸ್ ಯು ಕ್ಯಾನ್ ಡೂ ಅಂಡೋ ಥಿಂಗ್ಸ್ ಯು ಆರ್ ಆಲ್ ಫೋರ್. ಅದು ಭಗವಂತನ ಭೂಮನಾಮಕವಾದ ರೂಪದ ನಾರಾಯಣ ರೂಪದ ಉದ್ದೇಶ. ನಾರಾಯಣ ರೂಪ ಅಂದ್ರೆ ಇನ್ನು ಸೃಷ್ಟಿಯಾಗುವ ಮುಂಚೆ ಇದ್ದ ರೂಪ. ನಾರಾಯಣ ಮತ್ತೆ ಸೃಷ್ಟಿಯಲ್ಲಿ ವಾಸಿಸಿಯಾಗಿ ಬರಕೊಂಡ ಅದರಲ್ಲಿ ಮತ್ತೆ ಎರಡು ರೂಪದ ಉಪಾಸನೆ ಬಂತು. ಆದರೆ ಅಲ್ಲಿ ಪಿತೃರೂಪ, ಶೋಭನನ್ನು ಮನೆ ನೋಡಿದ ವ್ಯಾಪಿಸಿಕೊಂಡು ನನಗೆ ಮೋಕ್ಷ ಪುತ್ರಸ್ತರು. ಅದರಿಂದ ನಾರಾಯಣ ರೂಪ ಆಯಿತು ಮಹಾನ್ ಅಥಾದಹ ಅಹಂಕಾರಾದೇಶ ಏವ ಅಥಾದಹ ಅಹಂಕಾರಾದೇಶ ಏವ. ನಂತರ ಈಗ ಅಹಂಕಾರದ ಉಪದೇಶ ಕೊಡ್ತೀವಿ. ಈಗ ನಮಗೆ ಇರೋದೇ ಜಾಸ್ತಿ ಆಗಿದೆ ಅಹಂಕಾರ, ಇದು ಕೂಡ ಉದೇಶ ಹಾಕೊಡ್ತೀವಿ. ನಮಗೆ ಇದೇ ಆಗಿಲ್ಲ ಅಷ್ಟು ಅಹಂಕಾರ ದೃಷ್ಟಿಯಾಗಿ ಮಾಡಿ. ಏನು ತಿಳುವಳಿ ಕೇಳಿದ್ರು ಅಹಂಕಾರ ಸಾಕಷ್ಟು ಇಟ್ಟುಬಿಟ್ಟಿದೆ. ಇದು ಕೂಡ ಉಪದೇಶ ಹಾಕೊಡ್ತೀವಿ. ನೀವು ಉಪದೇಶದಲ್ಲಿ ಅಹಂಕಾರ ಆದೇಶ ದೇವ ಅಹಂಕಾರ ಅಥ ಅಂದರೆ ನಿಮ್ಮ ಉಪದೇಶದಿಂದ ಅಹಂಕಾರ ನಾಮಕವಾದ ಭಗವಂತನ ರೂಪದ ಉಪದೇಶ ಕೊಡುತ್ತೇವೆ. ನಮ್ಮ ಅಹಂಕಾರ ಉಪದೇಶ ಅಲ್ಲ, ಭಗವಂತನ ಅಹಂಕಾರ ಅಹಂ ಅಂತ ಕರೆಯಲ್ಪಡುವ ಅಹಂತ ಕರೆಯುವುದು ಯಾರನ್ನು? ನಮ್ಮಲ್ಲಿರುವ ಭಗವಂತ, ನಮ್ಮೊಳಗೆ ಇರತಕ್ಕ ಭಗವಂತ ಅಹಂ. ಉದಾಹರಣೆ ಕೂಪಿಸಲು ಬರುತ್ತೆ, ಸೂರ್ಯನಲ್ಲಿರತಕ್ಕಂತಹ ಭಗವಂತ ಅಹಃ, ನಮ್ಮೊಳಗಿರತಕ್ಕ ಭಗವಂತ ಅಹಂ. ಅಹ ಅನ್ನುವ ಶಬ್ದ ಅದಕ್ಕೆ ಸಂದೇಶ ನಮ್ಮೊಳಗಿರುವವನಂತ ನಿಸರ್ಗ ಹಾಕಿದ್ರೆ ಸೂರ್ಯನಿಗೆ ಅಹಃ ಅಹಃ ಅಹಃ ಹಗಲನ್ನು ನಿಯಂತ್ರಿಸುವ ಅಹಃ ಸೂರ್ಯನಲ್ಲಿರ್ತಾನೆ. ಅದೇ ನಾವು ಅಹಂ ನಮ್ಮೊಳಗಿರ್ತಾನೆ. ಅದರಿಂದ ಅಹಂಕಾರ ಅಂದ್ರೆ ಅಹಂ ಅಂತ ಕರೆಯಲ್ಪಡತಕ್ಕಂತಹ ಅಹಂ ಶಬ್ದ ವಾಚ್ಯನಾದ ಜೀವನಿಯಾಮಕನಾದ ಅನಿರುದ್ಧ ರೂಪನಾದ ಭಗವಂತನ ಉಪದೇಶ ಅಹಂಕಾರ ಉಪದೇಶ. ಅಥ ಅದು ಕೂಡ ಅತಃ ಈ ಅಹಂಕಾರಾದೇಶ ಏನಕ್ಕಾಗಿದ್ದರೂ ಕೂಡ ಅತಃ ಭಗವಂತನ ಅನುಗ್ರಹದಿಂದಲೇ ಇದರ ಅಹಂಕಾರವೇ ಭಗವಂತನ ಅನುಗ್ರಹದ ಅತಃ ಭಗವತ್ ಪ್ರಸಾದದಿಂದ ಈ ಅಹಂಕಾರದ ಉಪದೇಶ. ಏನು ಅಹಂಕಾರ ಉದ್ದೇಶ ನೋಡಿ, ಏನ್ ಅಹಂಕಾರ ಪಡಬಹುದು? ಅಹದೇವ ಅಗಸ್ತಾದ್ ಅಹಂ ಉಪನಿಷ್ಠಾದ್ ಅಹಂ ಪಶ್ಚಾದ್ ಅಹಂ ಪುರಸ್ತಾದ್ ಅಹಂ ಪಶ್ಚಾದ್ ಅಹಂ ದಕ್ಷಿಣ ಅಹಂ ಉತ್ತರ ಅಹದೇವ ಇದಂ ಸರ್ವಂ ಅಹಂ ಉಪನಿಷ್ ಅಹಂಕಾರ. ಕೆಳಗು ನಾನೇ, ಮೇಲು ನಾನೇ, ಎಡವಕ್ಕೂ ನಾನೇ, ಬಲಕ್ಕೂ ನಾನೇ, ಮುಡಿದು ಪೂರ್ವಕ್ಕೂ ನಾನೇ, ಪಶ್ಚಿಮಕ್ಕೂ ನಾನೇ, ಎಲ್ಲ ನಾನೇ. ಬೇರೆ ಏನು ಹೇಳಿ? ಇದಕ್ಕೆ ಹೆಚ್ಚು ಅಹಂಕಾರಕ್ಕೆ ಅಹದೇವ ಅಗಸ್ತ ಅಹಂ ಅಂದ್ರೆ ಯಾರು ಸುಮ್ಮನಾಗಿ ಎಲ್ಲ ಕಡೆ ತುಂಬಿರುವ ಭಗವಂತ ಬೇರೆ ಕಡೆ ಎಲ್ಲ ಕಡೆ ತುಂಬಿದ್ರು ಅದೇ ಭಗವಂತ ಅಣುವಿಗಿಂತ ಅಣುವಾಗಿ ಅಹಂ ಶಬ್ದ ವಚ್ಚನಾಗಿ ನನ್ನೊಳಗೆ ಕೂತ ಅದಕ್ಕಿಂತ ಅವನೂ ಕೂಡ ನನ್ನೊಳಗೆ ಅಣುವಿಗಿಂತಲೂ ಕೂತವನು ಕೂಡ ಎಲ್ಲ ದಿಕ್ಕವನು ಅಣುಗಾಗಿರ್ತಕ್ಕಂಥ ಅನಿರುದ್ಧನೂ ಕೂಡ ಸಮಂತ ಅಹಂತ ಅನ್ನುವಂಥದ್ದು ಭಗವಂತ ಅಂತ ನೀವು ಹೇಳ್ತೀರಿ. ಅಹಮಂದ್ರೆ ನಾನು ತಂತಲ್ಲೇನ್ರಿ ಅಹಂ ಅನ್ನೋದಕ್ಕೆ ಅರ್ಥ ಏನು? ಮೊದಲು ನಾವು ನನಗೆ ತಪ್ಪಿಗೆ ಸೀಮಿತ ಮಾಡಿದ್ರೆ ಅಹಂ ಅಂದ್ರೆ ಏನರ್ಥ? ಅಹಂ ಅಂದ್ರೆ ನಾನು ಅಂತ ಅಲ್ವಾ? ನಾನು ಅಂತಂದ್ರೆ ಏನರ್ಥ? ಶಬ್ದಕ್ಕೆ ನಿಯೋಜನೆ ಅದು ಕನ್ನಡದಲ್ಲಿ ನಾನು ಅಂತ ನಾವು ಅರ್ಥ ಹೇಳಿದ್ರೆ ಅಹಂ ಅಂದ್ರೆ ನಾನು ಅದು ನೀವು ಇಂಗ್ಲಿಷ್ ಹೈ ಅಂತ ಏನಾಗುತ್ತೆ? ಹೈ ಅಂದ್ರೆ ಎಷ್ಟು ಏನ್ ಅಹಂ ಅಂದ್ರೆ ಏನು? ವಾಟ್ ಈಸ್ ಎಟಿಮಾಲಜಿಕಲ್ ಮೀನಿಂಗ್ ಆಫ್ ದ ವರ್ಡ್? ಶಬ್ದವನ್ನು ಹೊಡೆದು ಎಟಿಮಾಲಜಿ ಮಾಡಿದ್ರೆ ಏನ್ ಹೇಳ್ತೀವಿ? ಹಂ ಅಂದ್ರೆ ಬಿಡು, ತ್ಯಾಗ, ಹಮೋಹ ತ್ಯಾಗಿ ಸೀಯತೆ, ಯಾವುದನ್ನು ಬಿಡ್ಲಿಕ್ಕೆ ಆಗುತ್ತೋ ಅದು ಹಂ, ಯಾವುದನ್ನು ಬಿಡ್ಲಿಕ್ಕೆ ಆಗುವುದಿಲ್ಲ ಅದು ಅಹಂ. ಇದೇ ವಿಷಯ. ಅದನ್ನು ಅಹಂ ಅಂದ್ರೆ ಬಿಡಲಿಕ್ಕಾಗದ ಸಂಗತಿ. ಯಾವುದು ನಮ್ಮ ಅಹಂಕಾರ ಬಿಡ್ಲಿಕ್ಕೆ ಆಗುತ್ತದೆ ಅದು ಸರಿ, ಆದ್ರೆ ನಮಗೆ ನಮ್ಮನ್ನು ಬಿಟ್ಟು ಹೋಗ್ಲಿಕ್ಕಾಗತ್ತ? ಈಗ ಉಪನ್ಯಾಸ ಮುಂದುವರೆ ನೀವೆಲ್ಲ ನಮ್ಗೆ ಬಿಟ್ಟು ಹೋಗ್ತೀವಿ, ನಾನು ಬಂದ್ಬಿಟ್ಟು ನನ್ನನ್ನು ನಾನು ಇದು ಬಿಟ್ಟು ಒಳಗೋಡೆ ಹೋಗುತ್ತೆ ಒಂದೇ ಒಂದು ನಾನು ಏನೋ ಒಂದು ಬಿಡೋಗುತ್ತೆ ಬೇರೆ ನಾನೇ ಹೋಗ್ಲಿಕ್ಕೆ ಆಗುತ್ತೆ. ಹಾಗಾದ್ರೆ ಬಿಡಲಿಕ್ಕೆ ಆಗುತ್ತೆ ನನ್ನನ್ನು ನಾನು ಬಿಡುವಂತೂ ಈ ಒಂದು ಪ್ರಶ್ನೆ ಅಲ್ಲ. ಯಾರು ಕೂಡ ಯಾರನ್ನು ಬಿಟ್ಟು ಇರಲಾರವನು ಅವನು ನದಿ ವಿನಾಯಸ್ಯ ಮಯಾಭೂತಂ ಚರಾಚರಂ, ನನ್ನನ್ನು ಬಿಟ್ಟು ಜಗತ್ತಲ್ಲಿ ಯಾವುದೂ ಇಲ್ಲ ಅಂತ. ಹಾಗಾದ್ರೆ ಕೃಷ್ಣನನ್ನು ಬಿಟ್ಟು ಯಾವುದೂ ಇಲ್ಲ, ಎಲ್ಲರಿಗೂ ಅಹಂ ಯಾರು ಹೇಳಿ? ಇದು ನಾನು ನನಗೆ ಅಹಂ, ನಿಮಗೆ ನನಗೆ ಅಹಂ ಅಲ್ಲ, ನಿಮಗೆ ತ್ವ ಭಗವಂತ ಎಲ್ಲರಿಗೂ ಅಹಂ. ಭಗವಂತನನ್ನು ಅಹಂಮಾನ ಮಾಡಿ ಯಾರಿಗೂ ಸಾಧ್ಯ ಇಲ್ಲ. ಅದು ಎಲ್ಲರಿಗೂ ಅಹಂ ಆದವ ಭಗವಂತ, ನಾವು ನಮ್ಮನವರಿಗೆ ಮಾತ್ರ, ಇನ್ನೊಬ್ಬರಿಗೆ ಅಹಂ ಅಲ್ಲ. ನಾವು ಅಹಂ ಹೇಳಿದ್ರೆ ನಮಗೆ ಬಾರಿ ಹಾಕೊಂಡಿರ್ತೇವೆ, ನಾವು ನಾವು ಹೇಳ್ಕೊಂಡ್ರು ಸುಲಭ ಇಲ್ಲ, ಇನ್ನೊಬ್ಬರಿಗೆ ದೃಷ್ಟಿ ಕಣ್ಣು ಕಾಯಿತು. ಭಗವಂತ ಹಾಗಲ್ಲ, ಎಲ್ಲರಿಗೂ ಅಹಂ, ಅವನು ಎಲ್ಲರಿಗೂ ಅಹೇಯ, ಅವನನ್ನು ಬಿಟ್ಟು ಯಾರು ಇರೋದು ಸಾಧ್ಯ ಇಲ್ಲ. ಹಾಗಾದ್ರೆ ಎಲ್ಲರ ಒಳಗೂ ಅಂತ ಯಾರು ಅವನನ್ನು ಬಿಟ್ಟು ಯಾರು ಇಲ್ಲವೋ ಅವನು ನಿಜವಾದ ಅಹಂ. ಅವನನ್ನ ಶಾಸ್ತ್ರಕಾರ ಅಹಂಕಾರ ಅಂತ, ಅಹಂಕಾರ ಅಂದ್ರೆ ಅಹಂ ಅಂತ ಕರೆಯಲ್ಪಡುವವನು. ಈ ಅಕಾರ ಅಂದ್ರೆ ಏನು? ಆ ಅಂತ ಅಕ್ಷರ, ಆ ಅಂತ ನಾವು ಯಾವ್ದನ್ನು ಕರಿತೇವೋ ಅದು ಅಕಾರ. ಹಾಗೆ ಅಹಂ ಅಂತ ನಾವು ಯಾರನ್ನು ಕರಿತೇವೋ ಅವನು ಅಹಂ. ಓಂ ಅಂತ ಯಾರನ್ನು ಕರಿತೇವೋ ಅವನು ಓಂಕಾರ. ಕಾರ ಅಂತ ಕರೆಯಲ್ಪಡುವವನು ಕನ್ನಡದಲ್ಲಿ ಕರೆಯೋದಂತೆ ಒಂದು ಕಾರ. ಆ ಕಾರಣ ಅಭೂತಿ, ಆ ಕಾರಣ ಆಹ್ವಾನ, ಆ ಕಾರಣ ಅಂದ್ರೆ ಕರೆಯೋದು ಸಂಸ್ಕೃತ. ಅದರಿಂದ ಅಹಂ ಅಂತ ಕರೆಯಲ್ಪಡುವಂತಹ ಭಗವಂತನ ರೂಪದ ಉಪದೇಶ ಯಾವುದದು? ತುಂಬಾ ನಾರಾಯಣ ರೂಪವೇ ಅಹಂ ಶಬ್ದ ವಾಚ್ಯವಾಗಿ ಅಧಿಮುಖನಾಗಿ ನಮ್ಮ ದೇಹದೊಳಗೆ ಒಂದು ಭೂತ ಅಲ್ಲ, ಮನೋನಿಯಾಮಕನಾಗಿ, ಶಿವನಿಯಾಮಕನಾಗಿ ಅಹಮೇವಸ್ತಾದ್ ಅಹಂ ಪರಿಷ್ಠಾದ್ ಅಹಂ ಶಬ್ದ ವಾಚ್ಯನಾದ ಅಭಿವೃದ್ಧನೇ ಕೆಳಗುವುದು, ಅವನೇ ಬೆಳೆಯುವುದು. ಅಹಂ ಪಶ್ಚಾದ ಅಹಂ ಅಹಮೇ ಅಹಂ ಪಶ್ಚಾದ್ ಅಹಂ ಪುರಸ್ತಾದ್ ಅಹಂ ಉತ್ತರತಃ ಅಹಂ ದಕ್ಷಿಣ. ಉತ್ತರ ಪೂರ್ವೋತ್ತರಗಳಲ್ಲಿ, ಪಶ್ಚಿಮದಲ್ಲಿ, ಉತ್ತರದಲ್ಲಿ, ಪೂರ್ವದಲ್ಲಿ, ದಕ್ಷಿಣದಲ್ಲಿ, ಮೇಲೆ ಕೆಳಗೆ ಎಲ್ಲ ಕಡೆಯೂ ತುಂಬಿರುವವನು ಈ ಅಭಿವೃದ್ಧನೇ, ದೇಹದೊಳಗಿರುವ ಅಭಿವೃದ್ಧನೇ. ಯಾಕೆಂದ್ರೆ ಅಹಮೇವ ಇದಂ ಸುಖ ಅಹಂ ಶಬ್ದವಾಗಿರುವ ಭಗವಂತನ ಇದಂ ಈ ಹೃದಯದೊಳಗಿರುವವನು ಎಲ್ಲ ಕಡೆ ಸರ್ವಗತನಾಗಿ ಸರ್ವೋಡಪೂರ್ಣನಾಗಿರುವವನೇ. ಅವನೇ ಇನ್ನೊಂದು ಕಡೆ ಆತನಾಗಿ ನಮ್ಮ ಸ್ವಾಮಿಯಾಗಿ ಮೋಕ್ಷಪ್ರದನಾಗಿ ವಾಸುದೇವ ಆತ್ಮಶಬ್ದ ವಚನಾಗಿದ್ದಾನೆ. ಉಪಾಸನೆ ಕೂಡ ಅಹಂ ಆತ್ಮ ಅಥಾತಃ ಆತ್ಮಾದೇಶ. ಈಗ ಅದೇ ಭಗವಂತ ಆತ್ಮ ಅಂದ್ರೆ ಸ್ವಾಮಿ ನಮ್ಮೊಳಗೆ ಇದ್ದು ನಮ್ಮನ್ನು ನಿಯಂತ್ರಿಸುವ ದೇಶದ ಆತ್ಮ ಅಂತರ್ಯಾಮಿ ನಮ್ಮಂತಹ ನಮ್ಮೊಳಗೆ ಅಂತರ್ಯಾಮಿಯಾಗಿದ್ದು ನಮ್ಮ ಸ್ವಾಮಿಯಾಗಿರ್ತಕ್ಕಂಥ ಭಗವಂತ. ಆ ಭಗವಂತನನ್ನ ವಾಸುದೇವರು ಮೋಕ್ಷಪ್ರದವಾದ ರೂಪ ನಮ್ಮ ಕುಟುಂಬದ ನಂತರ ಅಹಂ ನಮ್ಮ ಬಿಂಬರೂಪ ಅಥವಾ ನಮ್ಮ ಒಳಗೆ ನಿಯಾಮಕವಾಗಿರ್ತಕ್ಕಂಥ ರೂಪ, ಅದರ ನಂತರ ಮೋಕ್ಷಪ್ರದವಾದಂಥ ವಾಸುದೇವ ಅದು ಆತ್ಮಶಬ್ದ ಮನುಷ್ಯ. ಎಲ್ಲ ಒಂದೇ ಅಪ್ಪ, ಯಾವುದು ಕೂಪವೋ ಅದೇ ಅಹಂ, ಯಾವುದು ಕೂಪವೋ ಅದೇ ಆತ್ಮ. ಅರ್ಥಾತ್ ಆತ್ಮಾದೇಶ ಏವ ಆತ್ಮೈವಾದ ಆತ್ಮೋಪನಿಷ್ಠಾದ ಆತ್ಮ ಪಶ್ಚಾದ ಆತ್ಮ ಪುರಸ್ತಾದ ಆತ್ಮ ದಕ್ಷಿಣದ ಆತ್ಮ ಉತ್ತರದ ಆತ್ಮೈವೇದಂ ಸರ್ವವಿಧಿ. ಮೂರು ರೂಪಗಳು ಒಂದೇ, ಯಾಕೆಂದ್ರೆ ಮೂರು ಲಕ್ಷಣ ಒಂದೇ ಹೇಳ್ತಾರೆ. ಲಕ್ಷಣ ಹೇಳುದು ಯಾವಾಗಲೂ ಒಂದಕ್ಕೆ ಇನ್ನೊಂದು ಬೇರೆಯಾಗಿ ಗುರುತಿಸಿ ಮೂರಕ್ಕೂ ಒಂದೇ ಲಕ್ಷಣ ಹೇಳಿದ್ರೆ ಮೂರು ಒಂದೇ ಅಂತ. ಇಲ್ಲಿ ಮೂರು ಶಬ್ದವಾಚ್ಯನಾದ ಭಗವಂತನೇ ಆತ್ಮಶಬ್ದವಾಚ್ಯ, ಅಹಂ ಶಬ್ದವಾಚ್ಯ ಮತ್ತು ಆತ್ಮ ಅಂದ್ರೆ ನಾನು, ಅಹಂ ಅಂದ್ರೆ ನನ್ನ ಅಹಂ ಅಲ್ಲ ಆತ್ಮ. ಆತ್ಮಶಬ್ದ ವಾಚ್ಯನಾದ ವಾಸುದೇವನೇ ಅಹಸ್ತಾದ ಉಪನಿಷ್ಠಾದ ಪಶ್ಚಾದ ಪುರಸ್ತಾದ ದಕ್ಷಿಣ. ಎರ ಬಲಗಳಲ್ಲಿ ಹಿಂದೆ ಹಿಂದೆ ಮೇಲೆ ಕೆಳಗೆ ಎಲ್ಲ ಕಡೆಯೂ ಆತ್ಮಶಬ್ದ ವಾಚ್ಯನಾದ ವಾಸುದೇವ ತುಂಬಿದ್ದಾನೆ. ಮುಂದೆ ಹಿಂದೆ ಎರ ಬಲಗಳಲ್ಲಿ ಮೇಲೆ ಕಡೆ ಮೇಲೆ ಕೆಳಗೆ ಎಲ್ಲ ಕಡೆಯೂ ಅಹಂಶಬ್ದ ವಾಚ್ಯನಾದ ಗುರುತು ತುಂಬಿದ್ದಾನೆ. ಮೇಲೆ ಕೆಳಗೆ ಮುಂದೆ ಹಿಂದೆ ಎರ ಬಲಗಳಲ್ಲಿ ಎಲ್ಲ ಕಡೆಯೂ ಭೂಮಶಬ್ದ ವಾಚ್ಯನದ ನಾರಾಯಣ. ಆದ್ದರಿಂದ ಆತ್ಮೈವ ಇದಂ ಸರ್ವಂ, ಆ ಮೋಕ್ಷದ ವಚನದ ನಾರಾಯಣದಂತೆ, ಅಹಂ ಶಬ್ದ ವಚನಾದಂತಹ ಅಭಿವೃದ್ಧದಂತೆ, ಆತ್ಮಶಬ್ದ ವಚನದ ವಾಸುದೇವನೇ ಇದನ್ನು. ನಮ್ಮ ಅತ್ಯಂತ ಸಮೀಪದಲ್ಲಿ ನಮ್ಮ ಶರೀರದಲ್ಲಿ ಎಲ್ಲಿದ್ದೇನೆ ನಮ್ಮ ಹೃದಯದಲ್ಲಿ ಸಹಸ್ರಾರದಲ್ಲಿ ಇರತಕ್ಕಂಥ ಅದಕ್ಕೂ ವಾಸುದೇವನು ಸಹಸ್ರಾರ ಎಲ್ಲಿದೆ? ಸಹಸ್ರಾರ ಅತ್ಯಂತ ದಶಾಂಗುಲಂ, ಶಿರಸ್ಸಿನಿಂದ ಹನ್ನೆರಡು ಅಂಗುಲ ಮೇಲೆ ಇದೆ. ಶಿರಸ್ಸಿನಿಂದ ಹನ್ನೆರಡು ಅಂಗುಲ ಮೇಲೆ ಇರತಕ್ಕಂತಹ ಸಹಸ್ರಾರ ಚಕ್ರದಲ್ಲಿ ನಮ್ಮ ದೇಹದ ಸ್ಪರ್ಶವೇ ಇದೆ ಗೊತ್ತಿದ್ದಂಥ. ಆ ಸಹಸ್ರಾರ ರೂಪದಲ್ಲಿ ಇರತಕ್ಕಂಥ ಮನೆ, ಎಲ್ಲ ಕಡೆ ಇರತಕ್ಕಂಥ ಮನೆ, ಸರ್ವ ಎಲ್ಲ ಗುಣಗಳಿಂದ ಪೂರ್ಣ ಆತ್ಮಶಬ್ದ ವಚನ ವಸ್ತೇವ. ಆತ್ಮಶಬ್ದ ವಚನ ವಿರುದ್ಧ ಪೂರ್ಣಶಬ್ದಾಯಣ ಅವನೇ ಸರ್ವ ಗುಣಪೂರ್ಣ, ಸರ್ವಗತ ಪರಿಪೂರ್ಣ. ಅವನೇ ಸುಖ, ಕೃತಿ, ಭೂಮ, ನಿಷ್ಠಾ, ಶ್ರದ್ಧಾ, ಉಪದೇಶದ ಭಾಗ ಮುಗಿದು ಇದರ ಮುಂದೆ ಇದರ ಫಲ, ಇದರ ಫಲಶ್ರುತಿ, ಇದರ ಮಹತ್ವವನ್ನು ಹೇಳುತ್ತಾರೆ. ಆದರೆ ಮುಖ್ಯವಾಗಿ ಉಪಾಸನೆಯಲ್ಲಿ ಹೇಳತಕ್ಕಂಥ ಶರತ್ ಕುಮಾರ್ ನಾರದನೇ ಕೊಟ್ಟಂತಹ ಉಪದೇಶವನ್ನು ನಾವು ನೋಡಿದೆವು. ಇನ್ನು ಈ ಉಪದೇಶದ ಫಲ, ಏನೇನು ಫಲವನ್ನು ಜ್ಞಾನಿಗಳು ಪಡೀತಾರೆ ಅಂತಕ್ಕಂಥ ವಿಷಯ ಸಂಬಂಧಪಟ್ಟಿ ಇಷ್ಟು ಮಾತ್ರ ಬಂದಿದೆ. ಅದನ್ನ ನಾಳೆ ಬೆಳಿಗ್ಗೆ ಒಂದು ಮೂಲ ಸ್ವಲ್ಪ ಸಂಜೆ ಮತ್ತು ಈ ಅಧ್ಯಾಯವನ್ನು ನಾನು ಕುರಿತು ಮನನ ಮಾಡಿ ಮುಗಿಸೋಣ. ಇವತ್ತು ಇಷ್ಟು ಸಾಕು. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋಬಲ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ತದಾತ್ಮನಿಷತ್ಸು ಧರ್ಮಸ್ತೇ ಮೈ ಸಂತು ತೇ ಮೈ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಕೊನೆಯ ಹಂತದಲ್ಲಿ ಸನತ್ ಕುಮಾರ ಮುಖ್ಯವಾಗಿ ಮೂರು ಉಪಾಸನೆಗಳನ್ನು ಹೋಮ, ಅಹಂ ಮತ್ತು ಆತ್ಮ ಮೂರು ಶಬ್ದಗಳಿಂದ ಭಗವಂತನ ಮೂರು ಉಪಾಸನೆಯನ್ನ ಸನತ್ ಕುಮಾರ ಸೂಚಿಸಿದ್ದ ನಾವು ನೋಡ್ತೇವೆ. ಹಾಗಾದ್ರೆ ನಮ್ಮ ಉಪಾಸನೆಯಲ್ಲಿ ತ್ರಿಮುಖಿ, ಈ ತ್ರಿಕುಟಿ ಉಪಾಸನೆ ಯಾವುದು? ಒಂದು ಹೋಮ, ನಾರಾಯಣನ ಗುರು ಉಪಾಸನೆ. ಅದರ ನಂತರ ಈ ಜೀವದ ನಿಯಾಮಕನಾಗಿ ಶರೀರದೊಳಗಿದ್ದು ಸದಾ ನಿಯಮನ ಮಾಡತಕ್ಕಂತಹ ಸಂಸಾರ ಅವಸ್ಥೆಯಲ್ಲಿ ನಮ್ಮನ್ನು ರಕ್ಷಣೆ ಮಾಡತಕ್ಕಂತಹ ಅನಿರುದ್ಧ ರೂಪ ಅದು ಅಹಂ ಶಕ್ತಿ. ಆದರೆ ಇದು ಸಂಸಾರ ಅವಸ್ಥೆಯಲ್ಲಿ ಸನತ್ ಕುಮಾರ ಮುಖ್ಯವಾಗಿ ಮೂರು ಉಪಾಸನೆಗಳನ್ನ ಭೂಮ, ಅಹಂ ಮತ್ತು ಆತ್ಮ ಮೂರು ಶಬ್ದಗಳಿಂದ ಭಗವಂತನ ಮೂರು ಉಪಾಸನೆಯನ್ನ ಸನತ್ ಕುಮಾರ ಸೂಚಿಸಿದ್ದ ನಾವು ನೋಡ್ತೇವೆ. ಹಾಗಾದ್ರೆ ನಮ್ಮ ಉಪಾಸನೆಯಲ್ಲಿ ತ್ರಿಮುಖಿ, ಈ ತ್ರಿಕುಟಿ ಉಪಾಸನೆ ಯಾವುದು? ಒಂದು ಭೂಮ, ನಾರಾಯಣನ ಗುರು. ಅದರ ನಂತರ ಈ ಜೀವದ ನಿಯಾಮಕನಾಗಿ ಶರೀರದೊಳಗಿದ್ದು ಸದಾ ನಿಯಮನ ಮಾಡತಕ್ಕಂತಹ ಸಂಸಾರ ಅವಸ್ಥೆಯಲ್ಲಿ ನಮ್ಮನ್ನು ರಕ್ಷಣೆ ಮಾಡತಕ್ಕಂತಹ ಅನಿರುದ್ಧ ರೂಪ ಅದು ಅಹಂ ಶಕ್ತಿ. ಆಮೇಲೆ ಇದು ಸಂಸಾರಾವಸ್ಥೆಯಲ್ಲಿ ನಿರಂತರವಾಗಿ ನಮ್ಮ ದೇಹದೊಳಗಿದ್ದ ನಮ್ಮನ್ನು ರಕ್ಷಣೆ ಮಾಡತಕ್ಕಂಥದ್ದು. ಆಮೇಲೆ ಮೋಕ್ಷಪ್ರದವಾದ ವಾಸುದೇವ ಆತ್ಮ, ಹೀಗೆ ನಾರಾಯಣ ಅನಿರುದ್ಧ ವಾಸುದೇವ. ಈ ಅನಿರುದ್ಧ ವಾಸುದೇವ ಮಧ್ಯೆಯಲ್ಲಿ ಸಂಘರ್ಷ ಮಧ್ಯದಲ್ಲಿದ್ದಾರೆ, ಅದು ಸೃಷ್ಟಿ ಸಂಹಾರ ಕಾರಣರಾಗಿ, ಒಬ್ಬ ಸೃಷ್ಟಿಗೆ ಕಾರಣ, ಒಬ್ಬ ಸಂಹಾರಕ್ಕೆ ಕಾರಣರಾಗಿ ಈ ಅನಿರುದ್ಧ ಪ್ರತಿಮ್ನ. ಆದರೆ ಇಲ್ಲಿ